December 1 ವಿಶ್ವ ಏಡ್ಸ್ ದಿನ. ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ HIV ಏಡ್ಸ್ ಬರುವುದಿಲ್ಲ. ಅಪರಿಚಿತ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕವಿದ್ದಲ್ಲಿ HIV ಏಡ್ಸ್ ಬರಬಹುದು, ಎಚ್ಚರ. HIV ಏಡ್ಸ್ ಸೋಂಕಿತರನ್ನು ನಿರ್ಲಕ್ಷಿಸದಿರಿ. ವಿಶ್ವ ಏಡ್ಸ್ ದಿನದ ಈ ಸಂದರ್ಭದಲ್ಲಿ ಬನ್ನಿ ಪ್ರತಿಜ್ಞೆ ಮಾಡೋಣ. ಅಸಮಾನತೆ ಕೊನೆಗಾಣಿಸಿ, ಏಡ್ಸ್ ಅನ್ನು ತಡೆಗಟ್ಟಿ, ಸಾಂಕ್ರಾಮಿಕ ರೋಗಗಳನ್ನು ಕೊನೆಗಾಣಿಸೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ABARK. ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಜ್ಯದ ಎಲ್ಲಾ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ಸಮುದಾಯದವರಿಗೆ ಔಷಧ, ಚಿಕಿತ್ಸೆ, ಪ್ರಯೋಗಶಾಲೆ ಪರೀಕ್ಷೆ, ಸಮಾಲೋಚನೆ, ಯೋಗ ತರಬೇತಿ ಉಚಿತ. ರಾಜ್ಯದ ಎಲ್ಲ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳೇ. ಇಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ನವಜಾತ ಶಿಶುಗಳಿಗೆ, ಬಾಲ್ಯ ಮತ್ತು ಹದಿಹರೆಯದವರಿಗೆ ಎಲ್ಲ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿ ಲಭ್ಯ. ಕುಟುಂಬ ಕಲ್ಯಾಣ, ಗರ್ಭ ನಿರೋಧಕ ಸೇವೆಗಳು, ಸಮಗ್ರ ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳು ಲಭ್ಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ರೇಣುಕಾರಾಧ್ಯ ಅವರೇ. ನಮಸ್ಕಾರ. ನಮ್ಮಲ್ಲಿ ಈ ಹೈನುಗಾರಿಕೆಯನ್ನು ನಾವು ಸಾಕಷ್ಟು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೀವಿ. ಹೌದು. ಇವತ್ತು ನಮ್ಮ ಗ್ರಾಮೀಣ ಮಹಿಳೆಯರ, ರೈತ ಬಾಂಧವರ ಒಂದು ಮುಖ್ಯವಾದ ಕಸಬಾಗಿದೆ ಹೈನುಗಾರಿಕೆ. ಹೌದು. ಹೈನುಗಾರಿಕೆಯಲ್ಲಿ ನಾವು ಖರ್ಚನ್ನು ಕಡಿಮೆ ಮಾಡಿಕೊಂಡ್ರೆ ಹೆಚ್ಚಿನ ಲಾಭವನ್ನು ಗಳಿಸೋದಕ್ಕೆ ಅನುಕೂಲವಾಗುತ್ತೆ. ಆದ್ದರಿಂದ ಇವತ್ತಾವು ಈ ಹೈನುಗಾರಿಕೆಯಲ್ಲಿ ನಾವು ಯಾವ್ಯಾವ ಖರ್ಚು ಕಡಿಮೆ ಮಾಡಿಕೊಳ್ಳುವಂಥ ವಿಧಾನಗಳನ್ನು ಅನುಸರಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ಈ ಲಾಭದಾಯಕ ಒಂದು ಹೈನುಗಾರಿಕೆಯನ್ನು ಮಾಡಬೇಕಾದ್ರೆ ನಾವು ಮೂಲಭೂತವಾದ ಏನೆಲ್ಲ ಒಂದು ಸೌಲಭ್ಯಗಳನ್ನು ಮಾಡ್ಕೋಬೇಕಾಗತ್ತೆ, ಕಲ್ಪಿಸ್ಕೊಳ್ಬೇಕಾಗತ್ತೆ ಅಂತೀರಿ? ಈಗ ನೋಡಿ, ನಮ್ಮ ದೇಶದಲ್ಲಿ ನಮ್ಮ ರೈತರು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮ ಕೃಷಿಕರು ಈಗಲೂ 60-65% ಜನ ಈ ಕೃಷಿಯನ್ನೇ ಅವಲಂಬಿಸಿರ್ತಾರೆ. ಆದರೆ ಅವರಿಗೆ ಪರ್ಯಾಯವಾಗಿ ನಾವು ಈಗ ಹೈನುಗಾರಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ಹೈನುಗಾರಿಕೆಯಲ್ಲಿ ಏನಾಗಿದೆ ಅಂದರೆ, ನೀವು ನೋಡಿರ್ಬೋದು, 1 ಲೀಟರ್ ಹಾಲಿಗೆ ರೈತರಿಗೆ ಕೊಡ್ತಕ್ಕಂಥ ದರ 20-21 ರೂಪಾಯಿ. ಈ 1 ಲೀಟರ್ ಹಾಲನ್ನು ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ರೈತರಿಗೆ 23-24 ರೂಪಾಯಿ ಖರ್ಚಾಗ್ತಾ ಇದೆ. ಹಾಗಾದ್ರೆ ಅವನಿಗೆ ಎಲ್ಲಿ ಲಾಭ ಆಗ್ತಾ ಇದೆ? ಇದನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗ್ತದೆ. ಆದ್ದರಿಂದ ಈ ಮೂಲಭೂತ ಅವಶ್ಯಕತೆಗಳು ಅಂತ ಈಗ ನೀವು ಕೇಳಿದ್ರ, ಈ ಮೂಲಭೂತ ಅವಶ್ಯಕತೆಗಳು ಯಾವ್ಯಾವು, ಎಲ್ಲ ಕಾರ್ಯಕ್ರಮಗಳಿಗೆ ಏನೇನು ಬೇಕು ಅಂತಂದರೆ, ಎಲ್ಲ ಒಂದು ಈ ಹೈನೋದ್ಯಮಕ್ಕೆ ಮೊದಲನೇದಾಗಿ ಭೂಮಿ. ಭೂಮಿ ಅಂದರೆ ನಾವು ಫಲವತ್ತಾದ ಭೂಮಿ ನಮಗೇನು ದೊರೀತಾ ಇಲ್ಲ. ನಮ್ಮ ರಾಜ್ಯ ರಾಜಸ್ಥಾನ ಬಿಟ್ಟರೆ ಬರಡು ಪ್ರದೇಶದಲ್ಲಿ ಅತಿ ಹೆಚ್ಚು ಬರಡು ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ. ಈ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆಗೆ ನಾವು ಫಲವತ್ತಾದ ಭೂಮಿ ಏನು ಬೇಕಾಗಿಲ್ಲ. ಸಮತಟ್ಟಾದ ಭೂಮಿ ನಾನು ಹೇಳ್ತಾ ಇರೋದು, ಒಂದು ಭೂಮಿ ಮೊದಲನೇದಾಗಿ, ಎರಡನೇದಾಗಿ ನೀರು, ನೀರಿನ ಅವಶ್ಯಕತೆ ಇರುತ್ತೆ, ಮೂರನೇದಾಗಿ ನೀವು ಹೈನು ರಾಸುಗಳು ಯಾವ ರೀತಿಯ ತಳಿಗಳನ್ನು ಯಾವ ಹವಾಮಾನದಲ್ಲಿ ಇಟ್ಕೋಬೇಕು ಅಂತ ಹೇಳಬೇಕಾಗತ್ತೆ, ನಾಲ್ಕನೇದಾಗಿ ಸಮತೋಲನ ಆಹಾರ. ಸಮತೋಲನ ಆಹಾರ ಇದು ಅತಿ ಹೆಚ್ಚು ದುಡ್ಡನ್ನು ನಾ ಖರ್ಚು ಮಾಡಿಸುತ್ತೆ ರೈತರ ಕಡೆ, ನಾಲ್ಕನೇದಾಗಿ. ಐದನೇದಾಗಿ ನೀವು ಮಾರುಕಟ್ಟೆ ವ್ಯವಸ್ಥೆ, ಇದು ತುಂಬ ಮುಖ್ಯ. ಆಮೇಲೆ ವಸತಿ. ವಸತಿ ಅಂತಿದ್ದಂಗೆ ನಾವು ಈಗ ಭೂಮಿ ಹೇಳಿದೆ ನೀವು, ವಸತಿ ಅಂತಿದ್ದಂಗೆ ನಾವು ಎಲ್ಲ ರೀತಿಯಲ್ಲಿ ಸೌಲಭ್ಯಗಳು ಅಂದರೆ ಕನಿಷ್ಠ ಸೌಲಭ್ಯಗಳು ಅಂದರೆ ಹೈನು ರಾಸುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವಗೆ ಕನಿಷ್ಠತಮ ಸೌಲಭ್ಯಗಳನ್ನು ಒದಗಿಸ್ಕೊಂಡ್ರೆ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸಬಹುದಾಗಿರುತ್ತೆ. ಮುಖ್ಯವಾಗಿ ತಾವು ಈ ಭೂಮಿ ಅಂತ ಹೇಳಿದ್ರಿ, ಯಾವ ರೀತಿಯಾದಂಥ ಭೂಮಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು ಅಂತೇಳಿ. ಈಗ ನೋಡಿ ನಮ್ಗೇನು ಅಲ್ಲಿ ನಮ್ಮ ಕನಿಷ್ಠತಮ ಸೌಲಭ್ಯ ಅಂತ ಹೇಳದ್ನಲ್ಲ, ಭೂಮಿ ಅಂದ್ರೆ ಸಮತಟ್ಟಾದ ಭೂಮಿ, ಫಲವತ್ತಾದ ಭೂಮಿ ಏನು ಬೇಕಾಗಿಲ್ಲ ನಮಗೆ. ಆದ್ರೆ ಒಂದು ಏನಂದ್ರೆ ಮೇವಿನ ಬೆಳೆಗಳನ್ನ ಬೆಳ್ಕೋಬೇಕಾಗ್ತದಲ್ಲ, ಅದನ್ನ ಯಾವ ರೀತಿ ಮಾಡ್ಕೊಬಹುದು, ನಮ್ಮ ಕೊಟ್ಟಿಗೆ ಏನಿರುತ್ತೆ ಅದ್ರ ಪಕ್ಕದಲ್ಲೂ ಬೆಳಿಬಹುದು, ಬದುಗಳಲ್ಲಿ ಬೆಳ್ಕೋಬಹುದು, ಈ ರೀತಿಯಾಗಿ ಉಪಯೋಗಿಸ್ಕೋಬೇಕಾಗ್ತದೆ ಭೂಮಿಯನ್ನ. ಅತಿ ಹೆಚ್ಚು ಫಲವತ್ತಾದ ಭೂಮಿಯ ಅವಶ್ಯಕತೆ ಇರೋದಿಲ್ಲ. ಎರಡನೇದಾಗಿ ಇಲ್ಲಿ ನೀರಿನ ಬಗ್ಗೆ ಹೇಳ್ಬಿಡ್ತೀನಿ, ನೀರನ್ನ ಯಾವ ರೀತಿ ಉಪಯೋಗಿಸ್ಕೋಬಹುದು ಅಂತ. ಮೊದಲನೇದಾಗಿ ಈಗ ನೀರನ್ನ ಏನೇನಕ್ಕೆ ಉಪಯೋಗಿಸ್ತೀವಿ, ಅಲ್ಲಿ ಹಸುಗಳನ್ನ ತೊಳೆಯೋದಕ್ಕಿರ್ಬೋದು, ಕೊಟ್ಟಿಗೆಗಳನ್ನ ತೊಳೆಯೋದಕ್ಕಿರ್ಬೋದು, ಇವೆಲ್ಲವನ್ನ ನೋಡಿದಾಗ ಈ ಎಲ್ಲಾ ನೀರು ಏನು ವೇಸ್ಟ್ ಅಂತ ಹೇಳ್ತೀವಿ, ಅದು ಹೊರ ಹೋಗೋ ನೀರನ್ನ ಈ ಮೇವಿನ ಬೆಳೆಗೆ ನಾವು ಉಪಯೋಗಿಸ್ಕೋಬೇಕಾಗ್ತದೆ, ಬಳಸ್ಕೋಬೇಕಾಗ್ತದೆ ಈ ಭೂಮಿ ಮತ್ತು ನೀರು. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ವಸತಿ, ವಸತಿ ಬಗ್ಗೆ ನೀವು ಕೇಳಬಹುದು, ಯಾವ ರೀತಿ ವಸತಿ ಅಂತ. ನಮ್ದು ಎರಡು ತರ ಹೈನುಗಾರಿಕೆ ಇದೆ, ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಾಕತಕ್ಕಂಥ ನಮ್ಮ ರೈತಾಪಿ ಜನರು ಎಲ್ಲರೂ ಒಟ್ಟಾರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಈಗಲೂ ಸಾಕ್ತಿದ್ದಾರೆ. ಎರಡನೇದಾಗಿ ತೆರೆದ ಪದ್ಧತಿ ಅಂತ ಹೇಳ್ತೀವಿ. ತೆರೆದ ಪದ್ಧತಿ ಅಂದ್ರೆ ಅದು ಏನು ದೊಡ್ಡ ಇದು ಒಂದಿದಲ್ಲ, ಹಿಂದೆ ನಮ್ಮ ತಾತಂದಿರ ಕಾಲದಲ್ಲಿ ನೀವು ನೋಡಿರಬಹುದು ಈ ಹಿತ್ತಲು ಅಂತ ಮಾಡ್ತಾ ಇದ್ರು. ಈಗ ಹಿತ್ತಲಿಗೆ ಜಾಗನೇ ಇಲ್ಲ ಬಿಡಿ, ಆ ಹಿತ್ತಲಲ್ಲಿ ನಾವು ಹಸುಗಳನ್ನ ಸಾಕ್ತಿದ್ದ, ಅದು ತೆರೆದ ಪದ್ಧತಿ, ಅದು ಪ್ಯಾಡಕ್ ಸಿಸ್ಟಮ್ ಅಂತ ನಾವು ಇದನ್ನು ವೈಜ್ಞಾನಿಕವಾಗಿ ಹೀಗೆ ಹೇಳ್ತಾ ಇದೀವಿ. ಈ ರೀತಿಯಲ್ಲಿ ನಮ್ಮ ಕನಿಷ್ಠ ಏನು ಅಲ್ಲಿ ಬ್ಯಾಂಬು ಇರ್ಬೋದು, ಒಂದು ಬಿದಿರಿನ ಕೊಂಬುಗಳನ್ನ ಇಟ್ಕೊಂಬೋದು, ಒಂದು ಕಡ್ಡಿಗಳನ್ನ, ಇಂಥವನ್ನ ಉಪಯೋಗಿಸ್ಕೊಂಡು ನಾವು ಈಗ ಪ್ಯಾಡಕ್ ಹಿತ್ತಲನ್ನ ಮಾಡ್ಕೊಬಹುದು. ಹಿತ್ತಲನ್ನ ಮಾಡಿಕೊಂಡು ತೆರೆದ ಪದ್ಧತಿಯಲ್ಲಿ ನಮ್ಮ ಹಸುಗಳನ್ನ ಸಾಕಬೇಕಾಗ್ತದೆ. ಎರಡನೇದಾಗಿ ವಸತಿಯಲ್ಲಿ ನಾವು ಎಲ್ಲಿ ಹೆಚ್ಚು ಖರ್ಚು ಬರ್ತದೆ ಅಂತ ಅಂದ್ರೆ ಹೆಂಚನ್ನ ಉಪಯೋಗಿಸ್ಕೊಬಹುದು, ಅಥವಾ ತಳಪಾಯ ಕಲ್ಲುಗಳು, ಬಂಡೆ ಕಲ್ಲುಗಳನ್ನ ಉಪಯೋಗಿಸ್ಕೋಬಹುದು. ಅದಕ್ಕೇನು ಕಾಂಕ್ರೀಟ್ ಹಾಕೆ ಮಾಡಬೇಕು ಅಂತೇನಿಲ್ಲ, ಕಾಂಕ್ರೀಟ್ ಎಲ್ಲ ಹಾಕಿ ಮಾಡಿದ್ರೆ ನಿಮಗೆ ಅತಿ ಹೆಚ್ಚು ಖರ್ಚು ಬರ್ತದೆ. ಅದೇ ರೀತಿಯಾಗಿ ಕಲ್ಲು ಬಂಡೆಗಳನ್ನ ಉಪಯೋಗಿಸ್ಕೊಂಡ್ರೆ ಖರ್ಚನ್ನ ಕಡಿಮೆ ಮಾಡ್ಕೋಗ್ತದೆ. ಎರಡನೇದಾಗಿ ನಾನು ತಮಿಳ್ನಾಡಿನಲ್ಲಿ ಹೆಚ್ಚು ನೋಡಿದ್ದೀನಿ ಹೇಗಿದೆ ಅಂತ ಅಂದ್ರೆ ಮೇಲೆ ಗರಿಗಳನ್ನ ಹಾಕಿ ಕಟ್ತಾರೆ ಅವರು, ಗರಿಗಳನ್ನ ಹಾಕಿ ಅಸ್ಪಷ್ಟ ಶೀಟ್ ಅಂತೆಲ್ಲ ಉಪಯೋಗಿಸ್ತೀವಲ್ಲ ನಾವು, ಆ ಶೀಟ್ಗಳು ಏನು ಕಡಿಮೆ ಬೆಲೆಗೆ ಸಿಗ್ತದೆ, ಆದ್ರೆ ಅಲ್ಲಿ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನ ಉಷ್ಣಾಂಶ ಹೇಗೆ ಕಡಿಮೆ ಮಾಡ್ಕೊಬಹುದು, ಉಷ್ಣಾಂಶ ಹೇಗೆ ಕಡಿಮೆ ಮಾಡ್ಕೊಬಹುದು ಅಂದ್ರೆ ಅದ್ರ ಮೇಲೆ ಗರಿಗಳನ್ನ ಹಾಕೊಬಹುದು, ಗೋಣಿ ತಾಟ್ಗಳನ್ನ ಹಾಕಬಹುದು, ಹಾಗೆ ಒಳಗಡೆ ಸುಣ್ಣ ಹೊಡ್ಕೊಂತೀವಿ, ಅದು ತಂಪನ್ನ ಮಾಡುತ್ತೆ. ಈ ರೀತಿಯಾಗಿ ಕೆಲವೊಂದು ಬದಲಾವಣೆ ನಮ್ಮಲ್ಲಿ ಇರುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡೇ ನಾವು ಮಾಡಬಹುದಾಗಿರುತ್ತೆ. ಈಗ ತೆಂಗಿಂದು ಇದನ್ನೇ ತಾಟನ್ನೇ ಉಪಯೋಗಿಸ್ಕೊಂಡು ಸಹ ನಾವು ವಸತಿಯನ್ನ ಕಟ್ಕೊಬಹುದಾಗಿರುತ್ತೆ. ಇವನ್ನ ಗೊಂದಿಗೆ ಅಂತ ಏನ್ ಹೇಳ್ತೀವಿ ನಾವು, ಆಹಾರ ವಾಕು ಅಂತ ಗೊಂದಿಗೆಗಳು, ಅದನ್ನು ಕೂಡ ಕಲ್ಲು ಚಪ್ಪಡಿಯಲ್ಲೇ ಕಟ್ಕೊಂಡ್ರು ಏನೂ ಆಗಲ್ಲ. ಕಾಂಕ್ರೀಟ್ಗಿಂತ ಕಲ್ಲು ಚಪ್ಪಡಿಯಲ್ಲೇ ಕಾಸ್ಟ್ ಏನು ಕಡಿಮೆ ಆಗುತ್ತೆ, ವೆಚ್ಚ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ನಮಗೆ ಏನು ಮನೆಯ ಪಕ್ಕನೆ ಕಟ್ಕೊಬಹುದು. ಈ ರೀತಿಯಾಗಿ ಹಿಂದೆ ಹೇಗೆ ಹಿತ್ತಲ ಪದ್ಧತಿ ಇತ್ತು ಆ ರೀತಿಯಲ್ಲೇ ನಾವು ಸಾಕಬಹುದಾಗಿರುತ್ತೆ ವಸತಿಯಲ್ಲಿ. ಆಮೇಲೆ ರೂಫ್ ಬಗ್ಗೆನೂ ಹೇಳಿದೆ ನಿಮಗೆ, ಮೇಲ್ಛಾವಣಿ ಹೇಗೆ ಇರಬೇಕು ಅಂತ. ಮೇಲ್ಛಾವಣಿ ಅಂತಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು, ಇಷ್ಟನ್ನ ಮಾತ್ರ ನಾವು ನೋಡ್ಕೊಂಡ್ರೆ ಸಾಕಾಗತ್ತೆ. ಇದು ವಸತಿಯಲ್ಲಿ ನಾವು ಖರ್ಚನ್ನ ಕಡಿಮೆ ಮಾಡ್ಕೊಬಹುದು. ವಸತಿಗೆ ಹೆಚ್ಚು ಖರ್ಚು ಮಾಡಿದ್ರೆ ನಮಗೆ ಬೇರೆ ತಳಿಗಳನ್ನ ಹಸುಗಳನ್ನ ಕೊಂಡ್ಕೊಳೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಕಡಿಮೆ ಆಗುತ್ತೆ ದುಡ್ಡು. ಅವಾಗ ಅದಕ್ಕಿಂತ ವಸತಿಗೆ ತುಂಬಾ ಕಡಿಮೆ ದುಡ್ಡನ್ನ ಖರ್ಚು ಮಾಡ್ಕೋಬೇಕಾಗತ್ತೆ ನಾವು. ಇನ್ನ ಮುಖ್ಯವಾಗಿ ನಾವು ಈ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳುವಂತ ದೃಷ್ಟಿಯಿಂದ ಯಾವ ರೀತಿಯಾದಂತಹ ಹೈನು ರಾಸುಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ? ಈಗ ನೋಡಿ, ಹೈನು ರಾಸುಗಳನ್ನ ಆಯ್ಕೆ ಮಾಡಬೇಕಾದ್ರೆ ಒಂದು ಸ್ಥಳೀಯ ಹವಾಮಾನ ಮುಖ್ಯವಾಗ್ತದೆ. ಈಗ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಕರಾವಳಿಯಲ್ಲಿ, ಕರಾವಳಿ ಪ್ರದೇಶದಲ್ಲಿ ಸಾಂದ್ರತೆ ಹೆಚ್ಚಿರುತ್ತೆ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ಎರಡನೇದಾಗಿ ಉಷ್ಣಾಂಶವೂ ಜಾಸ್ತಿ ಇರುತ್ತೆ. ಈ ಪ್ರದೇಶಗಳಲ್ಲಿ ನಾವು ಈ HFS ಅಂತ ಏನ್ ಹೇಳ್ತೀವಿ ಅದನ್ನ ಇಟ್ಕೊಂಡ್ರೆ ನಮ್ಗೆ ಅತಿ ಹೆಚ್ಚು ಹಾಲು ಸಿಗೋದಿಲ್ಲ, ಕಷ್ಟ ಆಗುತ್ತೆ. ಅವಾಗ ಕೊಟ್ಟಿಗೆಯನ್ನ ನಾವು ಸಾಕಕ್ ಆಗಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಕೊಟ್ಟಿಗೆಯನ್ನ ಮರು ನಿರ್ಮಾಣ ಮಾಡ್ಕೋಬೇಕಾಗತ್ತದೆ ವೈಜ್ಞಾನಿಕವಾಗಿ, ಆ ಫ್ಯಾನ್ಗಳು ಬೇಕಾಗುತ್ತೆ, ಮತ್ತೊಂದೆಲ್ಲ ಬೇಕಾಗುತ್ತೆ. ಆದ್ರಿಂದ ಅದರ ಬದಲು ನಾವು ಆ ಪ್ರದೇಶಕ್ಕೆ ಸೂಕ್ತವಾಗಿ ಈಗ ಜರ್ಸಿ ಆಕಳನ್ನ ಹಾಕೊಬಹುದಾಗತ್ತೆ ಅಲ್ಲಿ. ಅದೇ ರೀತಿಯಾಗಿ ಬೇರೆ ಪ್ರದೇಶಗಳಲ್ಲಿ ಒಂದು ಉಷ್ಣಾಂಶ ಮತ್ತು ಹ್ಯುಮಿಡಿಟಿಯನ್ನ ನೋಡಿಕೊಂಡು ನಾವು ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಎರಡನೇದಾಗಿ ತಳಿಗಳಲ್ಲಿ ಈಗ ಇನ್ನೊಂದು ಏನ್ ಹೇಳ್ತೀವಿ, ಯಾವ ರೀತಿಯ ತಳಿಗಳು ಒಂದು ಯಾವ ತರ ನಾವು ತಗೊಬೇಕಾಗ್ತದೆ ಲಾಭದಾಯಕವಾಗಬೇಕಾದ್ರೆ ಕಡಿಮೆ ಆಗಬೇಕಾದ್ರೆ. ಒಂದನೇದಾಗಿ ನಾವೇನ್ ಹೇಳ್ತೀವಿ, ಹಾಲು ಕೊಡ್ತಾ ಇರತಕ್ಕಂಥ ಹಸುಗಳನ್ನೇ ತಗೊಳ್ಳಿ ಅಂತಾನು ಹೇಳ್ತೀನಿ ನಾನು. ಕೆಲವೊಮ್ಮೆ ಕರು ಹಾಕಿದ ನಂತರ ತದ ನಂತರ ತಗೊಳ್ಳಿ ಅಂತಾನು ಹೇಳ್ತೀವಿ. ಅದರಲ್ಲಿ ಕೆಲವೊಂದು ಉಪಯೋಗಗಳಿದೆ. ಏನಂತ ಅಂದ್ರೆ, ಈಗ ಹಸು ಹಾಕಿದೆ ಆಗ್ಲೇ ಒಂದು 4-5 ದಿನ ಆಗಿದೆ ಅಂತ ಅಂದ್ರೆ, ನಿಮಗೆ ಒಂದು 10-15 ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ, ಅದನ್ನ ನಮ್ಮ ಒಂದು ಆಹಾರವನ್ನ ಪದ್ಧತಿಗೆ ಅದನ್ನ ಹೊಂದಿಕೊಂಡ ನಂತರ 20-25 ಲೀಟರ್ ಹಾಲನ್ನ ಪಡೆಯತಕ್ಕಂಥ ವ್ಯವಸ್ಥೆ ಮಾಡ್ಕೊಬಹುದು. ಅದು ಎರಡನೇ ಸೂಲು ಅಥವಾ ಮೂರನೇ ಸೂಲು ಈ ರೀತಿಯ ರಾಸುಗಳನ್ನ ಕೊಂಡ್ಕೋಬೇಕಾಗ್ತದೆ. ರಾಸುಗಳ ಗುಣಗಳನ್ನು ಸಹ ನೋಡಬೇಕಾಗ್ತದೆ ನಾವು ಅಧಿಕ ಇಳುವರಿ ಕೊಡತಕ್ಕಂಥ ಹಸುಗಳಲ್ಲಿ. ಎರಡನೇದಾಗಿ ಇನ್ನೊಂದು ಏನಂತಂದ್ರೆ ಎಕ್ಸೋಟಿಕ್ ಬ್ರೀಡ್ಸ್ ಅಂತೀವಿ, ತುಂಬಾ ವಿದೇಶಿ ತಳಿಗಳು ಏನಿದಾವೆ ಅವನ್ನ ನಾವು ಅದರ ರಕ್ತದಲ್ಲಿನ ಅದರ ಜೀನ್ಗಳಿನ ಅಂಶಗಳು ಜಾಸ್ತಿ ಇದ್ದಾಗ ಕಾಮನ್ ಜನರೇಷನ್ ಅಂತ ಹೇಳ್ತೀವಿ, F2 ಜನರೇಷನ್ ಅಂತ ಹೇಳ್ತೀವಿ. 65% ಅದನ್ನ ನೋಡಿ ಗುಣಲಕ್ಷಣಗಳನ್ನ ನೋಡಿ ನಾವು ತಳಿಗಳನ್ನ ತಗೋಬೇಕಾಗ್ತದೆ. ಇನ್ನು ಈಗಾಗಲೇ ತಾವು ವಸತಿಯ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸಿದ್ರಿ, ಕಡಿಮೆ ಖರ್ಚಿನ ಒಂದು ವಸತಿಯನ್ನು ನಾವು ಮಾಡ್ಕೋಬೇಕು ಅಂತಂದು, ವಿಶೇಷವಾಗಿ ತೆಂಗಿನ ಗರಿಗಳು ಮತ್ತು ತಡಿಕೆಗಳು ಇಂಥವನ್ನು ಬಳಸ್ಕೊಂಡು ಕಲ್ಚೊಪ್ಪಡಿಯನ್ನು ಬಳಸ್ಕೊಂಡು ಮಾಡಬೇಕು ಅಂತ ಹೇಳಿದ್ರಿ. ಇನ್ನು ಈ ಮೇವು ಕೂಡ ಬಹಳ ಅತ್ಯಂತ ವೆಚ್ಚದಾಯಕ ಬಾಪ್ತು ಅಂತ ಹೇಳ್ಬೋದು ಹೈನುಗಾರಿಕೆ. ಇದನ್ನ ಹೇಗೆ ನಾವು ನಿಭಾಯಿಸೋದು ಅಂತ ಈಗ ನೋಡಿ, ಮೇವಲ್ಲಿ ಎರಡು ತರ ಮೇವ್ ಇರುತ್ತೆ. ಒಂದು ರಫೇಜ್ ಅಂತ ಹೇಳ್ತೀವಿ ನಾವು, ಹುಲ್ಲು, ಏನು ಹಸಿ ಹುಲ್ಲು ಒಣ ಹುಲ್ಲು ಅಂತ ಹೇಳ್ತೀವಿ. ಎರಡನೇದಾಗಿ ಸಮತೋಲನ ಆಹಾರ ಅಂದ್ರೆ ತಿಂಡಿ ಮಿಶ್ರಣ, ಇವೆರಡು ಭಾಗ ಇರುತ್ತೆ. ಇದು ಒಂಥರ ಏನು ರಾ ಮೆಟೀರಿಯಲ್ ಅಂತ ಹೇಳಿದಾಗ ಹೇಳ್ತೀವಿ ನಾವು ಇದನ್ನ. ಈಗ ತಿಂಡಿ ಮಿಶ್ರಣಕ್ಕೆ ಅತಿ ಹೆಚ್ಚು ದುಡ್ಡು ಹೋಗುತ್ತೆ. ಎರಡನೇದಾಗಿ ಹುಲ್ಲು, ಹುಲ್ಲು ಎಷ್ಟು ಬೇಕಾಗುತ್ತೆ ಒಂದು ಹಸುಗೆ? 25-30 kg. ಈ ಹುಲ್ಲನ್ನ ಯಾವ ರೀತಿಯ ಹುಲ್ಲನ್ನ ಬೆಳೆದ್ರೆ ನಾವು ಖರ್ಚು ವೆಚ್ಚ ಕಡಿಮೆ ಮಾಡ್ಕೊಬಹುದು, ತಿಂಡಿ ಮಿಶ್ರಣವನ್ನ ಕಡಿಮೆ ಮಾಡ್ಕೊಬಹುದು ಅಂತ ರೈತರು ಯೋಚನೆ ಮಾಡಬೇಕು. ರೈತರಲ್ಲಿ ಒಂದು ಏನು ಇದಿದೆ ಅಂತಂದ್ರೆ ತಪ್ಪು ತಿಳುವಳಿಕೆ. ಈ ನೇಪಿಯರ್ ಹುಲ್ಲು ಹಾಕಿದ್ರೆ ಸಾಕು, ಹಸಿರು ಹುಲ್ಲು ಅಂದ್ರೆ ನೇಪಿಯರ್ ಹುಲ್ಲು, ಸೀಮೆ ಹುಲ್ಲು ಅಂತಾರೆ ನಮ್ಮ ಹಳ್ಳಿಗಳಲ್ಲಿ, ಆ ಸೀಮೆಯಲ್ಲಿ ಹಾಕಿದ್ರೆ ಹೆಚ್ಚು ಹಾಲು ಬಂದ್ಬಿಡುತ್ತೆ. ಈ ಒಂದು ಕೆಟ್ಟ ಒಂದು ತಪ್ಪು ತಿಳುವಳಿಕೆ ಇದೆ. ಅದರಿಂದ ಕೇವಲ ರಫೇಜ್ ಅಂದ್ರೆ ಘನ ಪದಾರ್ಥ ಮಾತ್ರ ಸಿಗುತ್ತೆ ಅಷ್ಟೇನೆ, ಅದರಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಇರೋದಿಲ್ಲ. ಆಮೇಲೆ ನಮ್ಮ ದೇಶದ ಯಾವುದೇ ರೈತರು ಕೂಡ ಮೇವಿಗಾಗಿ ಜಾಗವನ್ನು ಬಿಟ್ಕೊಂಡಿರಲ್ಲ, ನಿಮಗೆ ಗೊತ್ತಿದೆ ಅದು. ಕೇವಲ ಆಹಾರ ಉತ್ಪಾದನೆಗಾಗಿ ಬಿಟ್ಕೊಂಡಿರ್ತಾರೆ. ಆಹಾರ ಉತ್ಪಾದನೆ ಆದ ನಂತರ ಬೆಳೆಯುಳಿಕೆಗಳು ಅಂತ ಹೇಳ್ತೀವಿ, ಏನು ಭತ್ತದ ಹುಲ್ಲು, ರಾಗಿ ಹುಲ್ಲು, ಕಡಲೆ ಬಳ್ಳಿ ಇವೆಲ್ಲವನ್ನ ಇಟ್ಕೊಂತಾರೆ. ಇವೆಲ್ಲದರಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಇರ್ತದೆ, ಹಾಗೇನಾಗುತ್ತೆ ಹಾಲಿನ ಇಳುವರಿ ಹೆಚ್ಚಿಗೆ ಬರೋದಿಲ್ಲ ನಿಮಗೆ. ಅದರಿಂದ ನಾವು ಏನ್ ಮಾಡ್ಬೇಕಾಗುತ್ತೆ, ಈಗ ಕೆಲವೊಂದು ಈಗ ಕುದುರೆ ಮಸಾಲೆ ಅಂತ ಕೇಳಿದಿರ, ಇದು ರೈತರಿಗೆ ವರದಾನ ಇದೆ ಆಕ್ಚುಲಿ. ಇದನ್ನ ಅವರು ಬೆಳಿಬಹುದು, ಅದು 5-6 ಕಟಿಂಗ್ ಬರ್ತದೆ, 5-6 ಸರಿ ಕಟಾವ್ ಮಾಡ್ಕೋಬಹುದು. ದ್ವಿದಳ ಮೇವು, ನೈಟ್ರೋಜನ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಸಸಾರಜನಕ. ಎರಡನೇದಾಗಿ ಇನ್ನೊಂದು ಅಂಶ ಏನಿದೆ ಅಂದ್ರೆ ಅದರಲ್ಲಿ ಪ್ರೊಲಾಕ್ಟಿನ್ ಅಂತ ಒಂದು ಹಾರ್ಮೋನು ಹೆಚ್ಚಿರುತ್ತೆ. ಈ ಪ್ರೊಲಾಕ್ಟಿನ್ ಚೋದಕ ಏನಿರುತ್ತೆ, ಇದನ್ನ ಇದ್ದಾಗ ಇದು ಹಾಲಿನ ಇಳುವರಿಗೆ ಸಹಾಯ ಮಾಡುತ್ತದೆ, ಪೂರಕವಾಗಿರ್ತದೆ. ಇದನ್ನ ನಾವು ವರ್ಷ ಪೂರ್ತಿ ಇಟ್ಕೊಂಡ್ರೆ ನಾವು ತಿಂಡಿ ಮಿಶ್ರಣ, ಈಗ ನಾನು ಅವಾಗಲೇ ನಿಮ್ಗೆ ಹೇಳಿದೆ, ತಿಂಡಿ ಮಿಶ್ರಣ ಆ ಸಮತೋಲನ ಆಹಾರ ಇದೆ, ಅದು ನಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ಆಹಾರ ಪರಿಣಿತರು ತಯಾರು ಮಾಡಿದ್ರೂ 17-18-10 ಈಗಿನ ದುಬಾರಿ ಬೆಲೆಯಲ್ಲಿ 20-22 ರೂಪಾಯಿ ಅದೇ ಬಿದ್ದ್ಬಿಡುತ್ತೆ. ಆಮೇಲೆ ನಿಮ್ಗೆ 3-4 ರೂಪಾಯಿ ಹುಲ್ಲುಗೆ ಬಿದ್ದ್ಬಿಡುತ್ತೆ. ಅದರಿಂದ ಏನ್ ಮಾಡ್ಕೋಬೇಕು ನಾವು, ಹುಲ್ಲು ಈಗ ಪ್ರಪಂಚದಂತ ನಡೀತಾ ಇರತಕ್ಕಂತ ಒಂದು ಸಂಶೋಧನೆ ಇದೇನೆ, ಹುಲ್ಲಿನಿಂದಲೇ ವಿವಿಧ ತರದ ಮೇವಿನ ಹುಲ್ಲುಗಳಿಂದನೇ ಅತಿ ಹೆಚ್ಚು ಮಾಡ್ಕೊಳೋದು, ಹಾಗೆ ಹಾಲಿನ ಇಳುವರಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಅದರಿಂದ ಏನಾಗುತ್ತೆ, ದ್ವಿದಳ ಧಾನ್ಯದ ಈಗ ವೆಲ್ವೆಟ್ ಬೀನ್ ಇರ್ಬೋದು, ಅಳಸಂಡೆ ಇರ್ಬೋದು, ಈ ನೀವು ಕಡಲೆ ಬಳ್ಳಿ ಅಂತ ಹೇಳಿದ್ರ ಅದ್ರ ಇರ್ಬೋದು, ಅವರೆ ಇವೆಲ್ಲವನ್ನ ನಾವು ಬೆಳೆದು ಈ ತಿಂಡಿ ಮಿಶ್ರಣವನ್ನ ಕಡಿಮೆ ಮಾಡಿಕೊಂಡ್ರೆ ಹಾಲಿನ ಬೆಲೆ, ಒಂದು ಲೀಟರ್ ಹಾಲು ಉತ್ಪಾದನೆಯ ಬೆಲೆಯನ್ನ ನಾವು ಕಡಿಮೆ ಮಾಡ್ಕೊಬಹುದು ಅಂತ ಹೇಳ್ತೀನಿ. ಇನ್ನ ನಮ್ಮ ರೈತ ಬಾಂಧವರು ಈ ಮೇವನ್ನ ಬೆಳೆಯೋದಕ್ಕೆ ಭೂಮಿ ಇಲ್ಲ ಅಂತ ಹೇಳ್ತಾರೆ, ಇದಕ್ಕೇನಾದ್ರೂ ಪರಿಹಾರ ಇದೆ? ಅಲ್ಲ, ನೀವು ಇದು ತುಂಬಾ ಉತ್ತಮವಾದ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ 5 acres ಜಮೀನು ಇರೋರು ತುಂಬಾ ಕಡಿಮೆ ಇದ್ದಾರೆ. ಎಲ್ಲ ಮಾರ್ಜಿನಲ್ ಫಾರ್ಮರ್ಸ್ ಅಂತಾನೆ ನಾವು ಹೇಳೋದೀಗ ನಮ್ಮ ರೈತರುಗಳು. ಇವ್ರಿಗೆ ಏನಾಗುತ್ತೆ, ಈಗ ಭೂಮಿ ಇಲ್ಲ, ನಾನು ಹುಲ್ಲು ಬೆಳ್ಕೊಳಕಾಗಲ್ಲ, ಏನ್ ಮಾಡಬಹುದು? ಮೇವಿನ ಗಿಡಗಳು ಅಥವಾ ಮೇವಿನ ಮರಗಳು ಅಂತ ಹೇಳ್ತೀವಿ, ಇದನ್ನ ನಮ್ಮ ರೈತರು ಅತಿ ಹೆಚ್ಚು ಬೆಳೆಯೋದಕ್ಕೆ ಪ್ರಯತ್ನ ಪಡಬೇಕು. ಅಗಸೆ ಇರಬಹುದು, ಸುಬಾಬುಲ್ ಇರಬಹುದು, ಹಾಲ್ವಾಣ ಇರಬಹುದು, ನುಗ್ಗೆ ಇರಬಹುದು, ಇವೆಲ್ಲವೂ ಇರ್ತವೆ. ಇವೆಲ್ಲ ಈಗ ನುಗ್ಗೆ ಸೊಪ್ಪು ತುಂಬಾ ಅತಿ ಪೌಷ್ಟಿಕವಾದದ್ದು, ಮನುಷ್ಯರಿಗೂ ಅಷ್ಟೇನೆ ಪ್ರಾಣಿಗಳಿಗೂ ಅಷ್ಟೇನೆ. ನೀವು ಇದನ್ನ ಹೆಚ್ಚಾಗಿ ಬೆಳೆಯುವಂತ ಒಂದು ಕಾರ್ಯವನ್ನ ನಾವು ಮಾಡ್ಕೋಬೇಕಾಗತ್ತೆ. ಮೇವಿನ ಗಿಡಗಳು, ಮೇವಿನ ಮರಗಳನ್ನ ಬೆಳ್ಕೊಂಡಾಗ ನಮಗೆ ಈ ಹುಲ್ಲಿನ ಪ್ರಮಾಣವನ್ನ ಕಡಿಮೆ ಮಾಡುವ ಅತಿ ಹೆಚ್ಚು ಭೂಮಿಯ ಅವಶ್ಯಕತೆ ಬರಲ್ಲ. ಈಗ ವಸತಿ ಸುತ್ತನೂ ಹಾಕೊಬಹುದು ಈ ಮರಗಳನ್ನ, ಆಮೇಲೆ ಕಟಾವು ಮಾಡ್ಕೊಂಡಂಗೆ ಬರ್ತಾ ಇರ್ತದೋ, ಈ ರೀತಿಯಾಗಿ ಮೇವನ್ನ ಕಡಿಮೆ ಮಾಡ್ಕೋಬೇಕಾಗ್ತದೆ. ಆಮೇಲೆ ಇನ್ನೊಂದು ಅಜೋಲ್ ಬಲ ಅಂತ ಬೇರೆ ಹೇಳ್ತೀವಿ. ಹೌದು, ಅದು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸಸಾರಜನಕ ಅದರಲ್ಲೂ. ಶೇಕಡ 500 ಗ್ರಾಮ್ ಇಂದ 1 ಕೆಜಿ ಅಷ್ಟು ಒಂದು ಹಸುವಿಗೆ ಕೊಡಬಹುದಾಗತ್ತೆ. ಅದನ್ನ ನಾವು ಮಾಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಹೊಸ ಸಂಶೋಧನೆ ಏನಂದ್ರೆ ಹೈಡ್ರೋಫೋನಿಕ್ಸ್ ಅಂತ ಹೇಳ್ತೀವಿ, ಮೊಳಕೆ ಮೇವು. ಮೊಳಕೆ ಮೇವು, ಆ ಮೊಳಕೆ ಮೇವು ನೀರಲ್ಲಿ ಆ ಜಾಗ ಇಲ್ದಾಗ, ಆದ್ರೆ ಖರ್ಚು ವೆಚ್ಚ ಅಲ್ಲಿ ಜಾಸ್ತಿ ಆಗುತ್ತೆ. ಅದರಿಂದ ಅದರ ಬದಲು ಮೇವಿನ ಮರಗಳನ್ನ ಬೆಳ್ಕೊಂಡ್ರೆ ನಾವು ಖರ್ಚು ವೆಚ್ಚನ ಕಡಿಮೆ ಮಾಡ್ಕೋಬಹುದು. ಭೂಮಿ ಇಲ್ಲದ ರೈತರು ಹೈನುಗಾರಿಕೆಯಲ್ಲಿ ತೊಡ್ಕೋಬಹುದು. ಸಾಕಷ್ಟು ಬಹುವಾರ್ಷಿಕ ಮರಗಳಿಂದ ಒಂದು ಎಲೆಗಳನ್ನು ಕೂಡ ನಾವು ಮೇವಾಗಿ ಉಪಯೋಗಿಸ್ಕೋಬಹುದು. ವಿಶೇಷವಾಗಿ ಬರಗಾಲದ ಸಂದರ್ಭದಲ್ಲಂತೂ ವರದಾನ ಅಂತಾನೆ ಹೇಳಬಹುದು. ಹೌದು ಹೌದು. ಇನ್ನ ನೀವು ಬರಡು ಮೇವು ಅಂತ ಹೇಳಿದ್ರಿ, ಅದನ್ನ ಹೇಗೆ ಬಳಸ್ಕೋಬಹುದು ಅಂತ? ಈಗ ಬರಡು ಮೇವು ಅಂತಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಹೊಳೆ ಉಳಿಕೆ ಯಾವುದು, ನಮಗೆ ಉತ್ಪಾದನೆ ಆದ್ಮೇಲೆ ನಮ್ಮ ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡ ಮೇಲೆ ಉಳಿದಂತ ರಾಗಿ ಹುಲ್ಲಿರ್ಬೋದು, ಭತ್ತದ ಹುಲ್ಲಿರ್ಬೋದು, ಗೋಧಿ ಹುಲ್ಲಿರ್ಬೋದು, ಬಳ್ಳಿಗಳಿರ್ಬೋದು, ಯಾವ್ದು ಅಳಸಂಡೆ ಬಳ್ಳಿ ಇರ್ಬೋದು, ಕಡಲೆಕಾಳು ಬಳ್ಳಿ ಇರ್ಬೋದು, ಇವೆಲ್ಲ ಏನಿರುತ್ತೆ ಇದನ್ನ ಚೆನ್ನಾಗಿ ಒಣಗಿಸಿ ಇದಕ್ಕೆ ಒಂದು ಪೌಷ್ಟೀಕರಣ ಮಾಡ್ಕೊಬಹುದು. ಯೂರಿಯಾ ಎಲ್ಲರಿಗೂ ಸಿಗುತ್ತೆ. ಯೂರಿಯಾ ಅಂದ ತಕ್ಷಣ ಅದೇನು ದೇಹಕ್ಕೆ ತುಂಬಾ ತೊಂದರೆ ಮಾಡುತ್ತೆ ಅಂತಲ್ಲ, ಅದರ ಪ್ರಮಾಣ ನಿಗದಿಯಾಗಿರ್ತದೆ. 2%-ರಷ್ಟನ್ನ ಮಾಡ್ಕೊಂಡಾಗ ಈಗ ಒಂದು 100 ಕೆಜಿ ಹುಲ್ ತಗೊಂತೀರಾ, ಚೆನ್ನಾಗಿ ಚಾಪ್ ಮಾಡಿಬಿಡ್ತೀರಾ, ಅದನ್ನು ಕತ್ತರಿಸ್ಬಿಟ್ಟು ಸಣ್ಣ ತುಂಡು ತುಂಡು ಆಗಿ ಅದನ್ನ ಒಣಗಿಸ್ಬಿಟ್ಟು ಪೌಷ್ಟೀಕರಣ ಹೆಂಗೆ ಅಂದ್ರೆ 2% ಇದು ಕಾಕಂಬಿ ಸಿಗುತ್ತೆ ನಿಮಗೆ, ಇಲ್ಲ ಖನಿಜ ಮಿಶ್ರಣ ಸಿಗುತ್ತೆ, ಇವೆಲ್ಲವನ್ನ ಅದ್ರ ಮೇಲೆ ಸಿಂಪಡಿಸಿ ಅದನ್ನ ಒಣಗಿಸಿ ಎತ್ತಿಟ್ಟುಕೊಂಡು ಉಪಯೋಗಿಸಿದ್ರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ನಿಮ್ಮ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ. ಇಲ್ಲಿ ಇನ್ನು ಮುಖ್ಯವಾಗಿ ನಮ್ಮ ಸಮತೋಲನ ಆಹಾರದ ಖರ್ಚು, ಈ ಪಶು ಆಹಾರ ಅಂತೀವಲ್ಲ, ಇದರ ಖರ್ಚನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು? ಈಗ ಹೇಳ್ತೀನಿ ನೋಡಿ, ಆಗ್ಲೇ ನಿಮ್ಗೆ ಹೇಳದೆ, ನಾವು ಯಾವುದೇ ಆಹಾರ ಪರಿಣಿತರು ಯಾವುದೇ ಒಂದು ಫಾರ್ಮುಲಾವನ್ನ ಕೊಟ್ರು ನಾವು ಇದರಲ್ಲಿ ಕಡಿಮೆ ಮಾಡ್ಕೊಳೋದು ತುಂಬಾ ಕಷ್ಟ ಇದೆ. ಆದರೂ ಕೆಲವೊಂದು, ಈಗ ಹೇಳ್ತೀನಿ, ಸೋಯಾಬೀನ್. ಸೋಯಾಬೀನ್ ಮೊದಲೆಲ್ಲ ಉಪಯೋಗಿಸ್ತಿರ್ಲಿಲ್ಲ. ಎಲ್ಲಿ ಮನುಷ್ಯ ತಿನ್ನೋ ಅಂತ ಸೋಯಾಬೀನ್ ಹೇಳ್ತಿಲ್ಲ ನಿಮಗೆ, ಪೌಲ್ಟ್ರಿ 40-45% ಪ್ರೋಟೀನ್ ಅಂಶ ಇರುತ್ತೆ. ಈ ಪ್ರೋಟೀನ್ ಅಂಶನೇ ಬೇಕಾಗಿರೋದು ನಮಗೆ ಇಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಅತಿ ಹೆಚ್ಚು. ಈಗ ನೀವು ಕಡಲೆಕಾಯಿ ಹಿಂಡಿ ಎಷ್ಟು ರೇಟ್ ಬೀಳುತ್ತೆ ನೀವು ಆಗ್ಲೇ, ಅದೇ ಆಗ್ಲೇ 30-40 ರೂಪಾಯಿ ಹತ್ರ ಅದು ಬರ್ತಾ ಇದೆ ಆಲ್ರೆಡಿ. ನೀವು ಇಲ್ಲಿ 2 ಕೆಜಿ ಕಡಲೆಕಾಯಿ ಹಿಂಡಿ ಉಪಯೋಗಿಸೋ ಹತ್ರ 1 ಕೆಜಿನೇ ಉಪಯೋಗಿಸಬಹುದು ಪೌಷ್ಟಿಕಾಂಶದ ಲೆಕ್ಕದಲ್ಲಿ. ನಾವು ಈ ರೀತಿಯಾಗಿ ಕೆಲವೊಂದನ್ನ ನಾವು ಕಡಿಮೆ ಮಾಡ್ಕೋಬೇಕಾಗ್ತದೆ. ಸೋಯಾ ಉಪಯೋಗಿಸ್ಕೊಂತಾಗತ್ತೋ, ಆಮೇಲೆ ಅವಾಗ್ಲೇ ಹೇಳಿದೆ ನಿಮ್ಗೆ ಹಸಿರು ಮೇವಲ್ಲಿ ದ್ವಿದಳ ಧಾನ್ಯಗಳನ್ನ ಲ್ಯೂಸರ್ನ್ ಅದೇ ಕುದುರೆ ಮಸಾಲೆ ಇದನ್ನೆಲ್ಲ ಉಪಯೋಗಿಸ್ಕೊಂಡಾಗ ನೀವು ಇವನ್ನ ಕಡಿಮೆ ಮಾಡ್ಕೊಂಬರ್ಬೋದು ಯಾವ್ದನ್ನ, ಈ ಸಮತೋಲನ ಆಹಾರದಲ್ಲಿನ ಅಂಶಗಳನ್ನ ಕಡಿಮೆ. ಆಮೇಲೆ ಇನ್ನೊಂದೇನು ಹೇಳ್ತೀನಿ, ನೀ ಸಮತೋಲನ ಆಹಾರವನ್ನ ಮಾಡ್ಕೋಬೇಕಾದ್ರೆ ನಮ್ಮ ಸ್ಥಳೀಯವಾಗಿ ದೊರೆಯತಕ್ಕಂತ ಕಾಳು ಕಡಿಗಳು, ಕಾಳು ಕಡಿಗಳು ಅಂತ ನಮ್ಮ ರೈತರು ಹೇಳ್ತಾರೆ, ಏನಿರುತ್ತೆ, ಅಳಸುಂಡೆ ಇರ್ಬೋದು, ಹೆಸರು ಕಾಳು ಇರ್ಬೋದು, ಹುಣಸೆ ಬೀಜ ಇರುತ್ತಲ್ಲ ಅದರಲ್ಲೂ 10%-ರಷ್ಟು ಪ್ರೋಟೀನ್ ಇರ್ತದೆ, ಹುಣಸೆ ಬೀಜ ಇರ್ಬೋದು, ಇವೆಲ್ಲವನ್ನ ಉಪಯೋಗಿಸ್ಕೊಂಡ್ರೆ ಸಮತೋಲನ ಆಹಾರವನ್ನ ನಾವು ಮಾಡ್ಕೊಂಡಾಗ ಇವೆಲ್ಲವನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕೊಂಡು ಮಾಡ್ಕೊಂಡ್ರೆ ಹಾಲಿನ ಉತ್ಪಾದನೆಯ ಖರ್ಚು ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಒಟ್ಟಾರೆ ಈ ಹೈನುಗಾರಿಕೆಯಲ್ಲಿ ಈ ಲಾಭ ನಷ್ಟಗಳನ್ನ ಮಾರ್ಪಾಡು ಮಾಡೋ ಅಂಶಗಳು ಯಾವ್ಯಾವ, ಇದು ಮುಖ್ಯ. ಇದು ನಮ್ಮ ಎಲ್ಲ ಒಂದು ಮಾತುಕತೆ ವಿವರ ಇದ್ರೊಳಗೆ ಬಂದೇ ಬಿಡುತ್ತೆ ನೋಡಿ. ಏನಂತಂದ್ರೆ, ಹೈನು ರಾಸುಗಳ ಸೂಲಿನ ಇಳುವರಿ ಮೊದಲನೇದು, ಎರಡನೇದು ಹಾಲಿನಲ್ಲಿರುವ ಪೌಷ್ಟಿಕಾಂಶಗಳ ಸಾಂದ್ರತೆ, ಮೂರನೇದಾಗಿ ಹಾಲು ಉತ್ಪಾದಕರಿಗೆ ದೊರೆಯುವ ದರ, ನಾಲ್ಕನೇದಾಗಿ ಹೈನು ರಾಸುಗಳಿಗೆ ಕೊಡುವ ಮೇವಿನ ಗುಣಮಟ್ಟ, ಇಷ್ಟನ್ನು ನೋಡ್ಕೋಬೇಕಾಗ್ತದೆ. ಇಲ್ಲಿ ಹೈನು ರಾಸುಗಳ ಸೂಳಿನ ಇಳುವರಿ ಅಂತ ಹೇಳಿದ್ದೀನಿ ನಾನು, ಆಗ್ಲೇ ಹೇಳಿದೆ ತಳಿಗಳನ್ನು ಹೇಗೆ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಂತ. ಈ ಇಳುವರಿ ಅಂತ ಅಂದ್ರೆ 275-300 ದಿನ ಅದು ಹಾಲು ಕೊಡ್ತಕ್ಕಂತ ಒಂದು ಸಾಮರ್ಥ್ಯ ಇರಬೇಕಾಗ್ತದೆ. ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಆಹಾರ ಕೊಡಬೇಕಾಗ್ತದೆ, ಇದು ಬಹುಮುಖ್ಯ. ಅದಕ್ಕೆ 2ನೇ ಸೂಲು, 3ನೇ ಸೂಲಿನ ಹಸುಗಳನ್ನ, 4ನೇ ಸೂಲಿನ ಹಸುಗಳನ್ನ ತೆಗೆದುಕೊಳ್ಳಿ, 2ನೇ ಸೂಲು ಅಥವಾ 3ನೇ ಸೂಲು ಅಥವಾ 1ನೇ ಸೂಲಿನ ರಾಸುಗಳನ್ನ ತೆಗೆದುಕೊಳ್ಳಿ ಅಂತ ನಾನು ಹೇಳ್ತೀನಿ. ಎರಡನೇದಾಗಿ ಈಗ ಹಾಲಿನಲ್ಲಿರುವ ಪೌಷ್ಟಿಕಾಂಶಗಳ ಸಾಂದ್ರತೆ, ಇದು ಸ್ವಲ್ಪ ವಿಸ್ಮಯ ಅನಿಸ್ಬೋದು ನಿಮ್ಗೆ, ಯಾಕೆ ಹೇಳ್ತಿದ್ದೀನಿ ಅಂತ. ಹಾಲಿನ ದರವನ್ನ ನಿಗದಿ ಯಾವ ರೀತಿ ಮಾಡ್ತೀವಿ ನಾವು? ಈಗ ರೈತರಿಗೆ ಏನಾಗ್ತಿದೆ ಅಂತಂದ್ರೆ, ನಮ್ಮ ನಂದಿನಿಗೆ ಇರ್ಬೋದು ಮತ್ತೊಂದಕ್ಕೆ ಇರ್ಬೋದು, ಹಾಕಿದಾಗ ಅವ್ರು ಏನ್ ಮಾಡ್ತಾರೆ, ಈ ಘನ ಪದಾರ್ಥ ಅಂದ್ರೆ ಕೊಬ್ಬು ರಹಿತ ಘನ ಪದಾರ್ಥ, ಸಾಲಿಡ್ಸ್ ನಾಟ್ ಫ್ಯಾಟ್ ಅಂತ ಹೇಳ್ತೀವಿ, ಈ ಕೊಬ್ಬು ರಹಿತ ಘನ ಪದಾರ್ಥ ಏನಿದೆ, SNF ಡಿಗ್ರಿ ಕಡಿಮೆ ಆಗಿದೆ ಸ್ವಾಮಿ ಅಂತ ಬರ್ತಾನೆ. ಇದು ಮಾಮೂಲಿಯಾಗಿ ಬರ್ತಕ್ಕಂಥ ರೈತರ ತೊಂದರೆಗಳಿದು ಹಾಲಿನ ಇಳುವರಿಲಿ, ಅವಾಗ ಅವರಿಗೆ ದುಡ್ಡು ಕಡಿಮೆ ಆಗುತ್ತೆ. ಕೊಬ್ಬು 3.5% ಇರಬೇಕು, ಘನ ಪದಾರ್ಥ 8.5-9% ಇರಬೇಕಾಗ್ತದೆ. ಈ 8.5-9% ಇರಲಿಲ್ಲ ಅಂತಂದ್ರೆ, ಈ 3.5 ಇರಲಿಲ್ಲ ಅಂತಂದ್ರೆ ಹಾಲಿನ ಗುಣಮಟ್ಟ ಕಡಿಮೆ ಆಗ್ತದೆ, ಹಾಲಿನ ದರ ಕಡಿಮೆ ಆಗ್ತಾ ಹೋಗ್ತದೆ. ನಾನು ಅತಿ ಹೆಚ್ಚು ಹಳ್ಳಿಗಳಲ್ಲಿ ಓಡಾಡಿದಾಗ ಅವ್ರು ಕೇಳೋದೆ ಅದನ್ನ, ಡಾಕ್ಟರ್ ಯಾಗಿ ಹಾಲಿನ ಇದನ್ನ ಡಿಗ್ರಿ ಹೆಚ್ಚೋದು ಅಂತ ಹೇಳ್ತಿರ್ತಾರೆ. ಇದಕ್ಕೇನಂತಾನೆ ನಾನು ಇಲ್ಲಿ ಒಂದು ಹೇಳ್ತೀನಿ ನಿಮಗೆ, ಹತ್ತಿ ಹಿಂಡಿ ಇದೆಯಲ್ಲ, ನಮ್ಮ ತಾತಂದ್ರ ಕಾಲದಲ್ಲಿ ಏನ್ ಮಾಡೋರು, ಹತ್ತಿ ಬೀಜನ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಹೊತ್ತು ತಿನ್ನಿಸ್ತಾ ಇದ್ರು, ನೀವೆಲ್ಲ ನೋಡಿರ್ತೀವಿ ಹಾಕ್ತೀರಾ ಇದನ್ನೆಲ್ಲ. ಸೊ ಅದೇ ರೀತಿಯಾಗಿ ಹತ್ತಿ ಹಿಂಡಿ ಏನಿದೆ ಇದನ್ನ ಹಾಕಿದಾಗ ಸಾಂದ್ರತೆ, ಇದು ಹಾಲಿನ ಗುಣಮಟ್ಟ, ಕೊಬ್ಬು ಮತ್ತು ಘನ ಪದಾರ್ಥದ್ದು ಸಾಂದ್ರತೆ ಹೆಚ್ಚಾಗುತ್ತೆ ಅವಾಗ, ಅವಾಗ ಹಾಲಿನ ಇದು ತೊಂದರೆ ಆಗೋದಿಲ್ಲ, ಡಿಗ್ರಿ ಬರೋದನ್ನ ತಡಿಬಹುದು. ಒಂದನೇದಾಗಿ ತಡಿಬಹುದು ಅಂದ್ರೆ ಡಿಗ್ರಿ ಜಾಸ್ತಿ ಆಗುತ್ತೆ ಅಂದ್ರೆ ಅವ್ರಿಗೆ ಯಾವುದೇ ತೊಂದರೆ ಬರಲ್ಲ, 8.5-9 ಮೇಲೆ ಬಂದೇ ಬರ್ತದೆ ಅವಾಗ. ಎರಡನೇದಾಗಿ ಈ ಗುಣಮಟ್ಟ, ಆಹಾರದ ಗುಣಮಟ್ಟವು ಸಹ ಈ ಹಾಲಿನ ಡಿಗ್ರಿ ಬರೋದು ನಮ್ಮ ರೈತರು ಏನ್ ಹೇಳ್ತಾರೆ ಅದು ಮುಖ್ಯ. ಕೇವಲ ಪಳೆಯುಳಿಕೆ ಆಹಾರವನ್ನು ಕೊಟ್ಟರೆ ಆಗಲ್ಲ. ನಾನು ಆಗಲೇ ಹೇಳಿದೆ ಹೇಗೆ ಪಳೆಯುಳಿಕೆ ಆಹಾರಗಳನ್ನು ನಾವು ಪೌಷ್ಟೀಕರಿಸಿಕೊಳ್ಳಬಹುದು ಅಂತ, ಅದು ಎರಡನೇ ಅಂಶ. ಮೂರನೇದು ಹಾಲು ಉತ್ಪಾದಕರಿಗೆ ದೊರೆಯುವ ದರ. ಇಲ್ಲಿ ಏನಾಗುತ್ತೆ, 21-22 ರೂಪಾಯಿ ಸಿಗ್ತಾ ಇದ್ದಾಗ ಅವನಿಗೆ ಇವೆಲ್ಲ ಏನೇ ಖರ್ಚು ಮಾಡಿದ್ರು ಅವನಿಗೆ ಒಂದೇ ಒಂದು ರೂ ಕಡಿಮೆ ಆದರೆ ಅವನಿಗೆ ಅತಿ ಹೆಚ್ಚು ಲಾಭ ಆಗಲ್ಲ. 85 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ, ಆದರೆ ಮಾರುಕಟ್ಟೆ ಇರತಕ್ಕಂಥ ವ್ಯವಸ್ಥೆ 35-40 ಲಕ್ಷಕ್ಕೆ, ಇನ್ನು 40-50 ಲಕ್ಷ ಅದರ ಹಾಲಿನ ಉತ್ಪನ್ನ ಸಂಸ್ಕರಣೆ ಮಾಡ್ಕೊಂಡು ಹೋಗ್ಬೋದು. ನಮ್ಮ ರೈತರು ಇಲ್ಲಿ ಇದೊಂದು ಮಾಡ್ಕೋಬೇಕು. ಅತಿ ಹೆಚ್ಚು ಆದಾಗ ಕೆಲವು ಸಾರಿ ಸರ್ ಇವತ್ತು ಹಾಲು ತಗೊಳ್ಳಿಲ್ಲ ಸರ್ ಕಡಿಮೆ ಮಾಡಿದ್ದಾರೆ ಅಂತಲೂ ದೂರುಗಳು ಬರ್ತವೆ, ನೀವು ಕೇಳ್ತಾ ಇರ್ತೀರಾ. ಸೊ ಹಾಗೇನು ಮಾಡಬೇಕು, ಹಾಲನ್ನ ಯಾವ ರೀತಿ ಪರಿವರ್ತನೆ ಮಾಡ್ಕೋಬೇಕು, ಹಾಲಿನ ಪದಾರ್ಥಗಳು ಯಾವ ರೀತಿ ಮಾಡ್ಕೋಬಹುದು, ಒಂದು ಬೆಣ್ಣೆ ತೆಗೆಯುವಂಥದ್ದು, ತುಪ್ಪವನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡ್ಕೋಬೇಕಾಗ್ತದೆ. ಆಮೇಲೆ ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ನಮ್ಮ ರೈತರು ಮಾಡ್ಕೋಬೇಕಾಗುತ್ತೆ. ಈಗ ನೀವು ಗೊತ್ತಿದೆ ನಿಮಗೆ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ, 1/2 ಲೀಟರ್ ಹಾಲಿದ್ರು ಪಾಪ ಅದನ್ನ ಡೈರಿಗೆ ಹಾಕ್ಬಿಡ್ತಾರೆ. ಅದು ನಾವು ಸ್ಥಳೀಯವಾಗಿ ಅವನಿಗೆ ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ಮಾಡಿಕೊಡ್ಬೇಕಾಗ್ತದೆ, ಅದನ್ನ ಬಳಸ್ಕೋಬೇಕಾಗ್ತದೆ. ಆ ರೀತಿಯಲ್ಲಿ ಹಾಲನ್ನ ಬಳಸ್ಕೊಂಡ್ರೆ ಮಾರುಕಟ್ಟೆ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತೀನಿ. ನಾಲ್ಕನೇದಾಗಿ ಇನ್ನೊಂದು ಹೇಳಿದೆ, 500 ಹಸುಗಳಿಗೆ ಕೊಡುವ ಮೇವಿನ ಗುಣಮಟ್ಟ. ಆಗ್ಲಿಂದ ನಿಮ್ಗೆ ಹೇಳ್ಕೊಂಡ್ ಬಂದಿದ್ದೀನಿ ಮೇವಿನ ಗುಣಮಟ್ಟ ಅಂತ, ಇದು ಬಾರಿ ಮುಖ್ಯ. ಇದು ನಾವು ಮುಂದೆಯಿಂದ ಕೊಟ್ರೆ ಹಿಂದೆಯಿಂದ ಕೆಳಗಿಂದ ಕೊಡುತ್ತೆ ಹಾಲು, ಇಲ್ಲ ಅಂದ್ರೆ ಹಾಲು ಎಲ್ಲಿಂದ ಬರುತ್ತೆ, ನಾವು ಕೊಡ್ಲಿಲ್ಲ ಅಂತಂದ್ರೆ ಹಾಗಲ್ಲ, ನೀವು ಹಾಲು ಹಿಂಡೋದಕ್ಕಾಗಲಿಲ್ಲ. ಗುಣಮಟ್ಟದ ಮೇವನ್ನ ಅಂದ್ರೆ ನೀವು ಎಲ್ಲಾ ರೀತಿಯ ಮೇವುಗಳನ್ನ ಬೆಳ್ಕೋಬೇಕಾಗ್ತದೆ. ಮೇವು ಅಂದ್ರೆ ನಾನು ಅದು ಫಲವತ್ತಾದ ಭೂಮಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಲ್ಲ. ಈಗ ಬದುಗಳು ಇರ್ತದೆ ನಿಮ್ಮಲ್ಲಿ, ಬದುಗಳಲ್ಲಿ ಮೇವಿನ ಮರಗಳನ್ನ ಹಾಕೊಳ್ಳಿ, ಮೇವಿನ ಗಿಡಗಳನ್ನ ಹಾಕೊಳ್ಳಿ, ಬದುಗಳಲ್ಲಿ ನೀವು ನೇಪಿಯರ್ ಹುಲ್ಲನ್ನ ಹಾಕೊಳ್ಳಿ, ಬದುಗಳಲ್ಲಿ ನೀವು ಅಳಸುಂಡೆ ಇಂಥದೆಲ್ಲ ಬೆಳೀರಿ, ನಿಮ್ಮ ರಾಗಿ ಜೋಳ ಇರ್ಬೋದು ಮತ್ತೊಂದಿರ್ಬೋದು ಈ ಬೆಳಿಬೇಕಾದ್ರೆ ಮಧ್ಯದಲ್ಲಿ ಇವನ್ನ ಬೆಳೀರಿ ಜೊತೆಗೆ, ಆಗ ನಿಮಗೆ ಹಾಲಿನ ಉತ್ಪಾದನೆ ವೆಚ್ಚವನ್ನ ಕಡಿಮೆ ಮಾಡ್ಕೋಬಹುದಾಗತ್ತೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಈ ಎಲ್ಲ ಕ್ರಮಗಳನ್ನ, ಈಗ ಮೂಲಭೂತವಾಗಿ ಏನ್ ಬೇಕು ಅಂತ ನಾನು ಹೇಳಿದೆ ನಿಮ್ಗಾಗ್ಲೇ, ಮೂಲಭೂತ ಅವಶ್ಯಕತೆಗಳು, ಭೂಮಿ ಅದರಲ್ಲಿ ವೆಚ್ಚ ಕಡಿಮೆ ಮಾಡ್ಕೋಬಹುದು, ವಸತಿ ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯವಿರತಕ್ಕಂತ ಅಂಶಗಳನ್ನೇ ಉಪಯೋಗಿಸ್ಕೊಂಡು, ತೆಂಗಿನ ಬುಡ ಈಗ ಹಳೆ ಮರಗಳನ್ನ ಕಡಿತೀವಿ ಅದನ್ನೇ ತೊಲೆಗಳಾಗಿ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು ವಸತಿಗಳನ್ನ, ಈ ರೀತಿಯಾಗಿ ಕಡಿಮೆ ಮಾಡ್ಕೋಬಹುದು. ನೀರಿನ ವೆಚ್ಚ ಕಡಿಮೆ ಮಾಡ್ಕೋಬಹುದು, ಹಾಗೆ ಆ ನೀರನ್ನೇ ಉಪಯೋಗಿಸ್ಕೊಳ್ಳೋದು, ಹಸು ತೊಳೆದಂತ ನೀರು, ಪಾತ್ರೆಗಳನ್ನ ತೊಳೆದಂತ ಹಸುವಿನ, ಈಗ ಹಾಲಿನ ಕ್ಯಾನ್ ತೊಳಿತೀರ ಆ ನೀರನ್ನು ಕೃಷಿಗೆ ಬಳಸ್ಕೋಬೇಕು. ಈ ರೀತಿಯಾಗಿ ನೀರಿನ ವೆಚ್ಚವನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮಗೆ ಇದರಲ್ಲಿ 500 ತಳಿಗಳನ್ನ ಅವಶ್ಯಕ, ಎಷ್ಟು ಹಾಲು ಕೊಡುತ್ತೆ ಅನ್ನೋದು ಮುಖ್ಯ. ಆಮೇಲೆ ರೋಗ ರುಜಿನಿಗಳು ಬರ್ತಕ್ಕಂತ ನೋಡ್ಕೊಂತದ್ದು, ಲಸಿಕೆಗಳು. ನಾಲ್ಕನೇದಾಗಿ ಇನ್ನೊಂದ್ ಏನಾಗಿದೆ ನಮ್ಮ ರೈತರದು, ಈಗ ಸಗಣಿ ಗೊಬ್ಬರ ಇದೆ ಹೇಳಿ ಹೇಳ್ಬಿಡ್ತೀನಿ ಎಲ್ಲ ಕೊನೆಯಲ್ಲಿ, ನಿಮಗೆ ಈಗ ಸಗಣಿ ಇದೆ, ಇದನ್ನ ಕಾಂಪೋಸ್ಟ್ ಆಗಿ ಮಾಡ್ಕೊಬಹುದು, ಕಾಂಪೋಸ್ಟ್ ಆಗಿ ಮಾರಬಹುದು ಅದನ್ನ, ಎರೆಹುಳು ಗೊಬ್ಬರ ಅಂತ ನೀವು ಕೇಳಿದ್ದೀರಾ, ಅದನ್ನ ನಮ್ಮ ತೋಟಗಳಿಗೆ ಉಪಯೋಗಿಸ್ಕೋಬಹುದು, ಬೇರೆ ತೋಟಗಳಿಗೆ ಕೊಡಬಹುದು, ಮಾರಾಟ ಮಾಡ್ಕೋಬಹುದು. ಇದನ್ನು ಸಹ ನಾವು ಅಳವಡಿಸ್ಕೊಂಡ್ರೆ ಈ ಖರ್ಚು ವೆಚ್ಚಗಳು ಕಡಿಮೆ ಆಗ್ತಾ ಬರುತ್ತೆ ಅಂತ ತಮಗೆ ಹೇಳ್ತೀನಿ. ಆತ್ಮೀಯ ಶ್ರೋತೃಗಳೇ, ತಮಗೆ ಈ ಹೈನುಗಾರಿಕೆಯಲ್ಲಿ ಈ ಖರ್ಚು ವೆಚ್ಚಗಳನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಜೆ ರೇಣುಕಾರಾಧ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ, 9845618798. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845618798. ತುಂಬ ಸಂತೋಷ ಡಾಕ್ಟರ್ ರೇಣುಕಾರಾಧ್ಯವರೇ, ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಹೈನುಗಾರಿಕೆಯಲ್ಲಿ ನಾವು ಲಾಭವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಖರ್ಚು ವೆಚ್ಚಗಳನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ABARK ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳು ಹಾಗೂ ರಾಷ್ಟ್ರೀಯ ಸ್ವಾಸ್ಥ್ಯ ಬೀಮಾ ಯೋಜನೆಯಲ್ಲಿ ನೋಂದಾಯಿತ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ ಶೇಕಡ 30% ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುವುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಇದುವರೆಗೂ ಹೈನುಗಾರಿಕೆ ವೆಚ್ಚ ತಗ್ಗಿಸಲು ಇರುವ ಕ್ರಮಗಳನ್ನು ಕುರಿತು ಬೆಂಗಳೂರಿನ ಹೆಬ್ಬಾಳದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ರೇಣುಕಾರಾಧ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಜಾಹೀರಾತುಗಳು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ABARK ಕಾರ್ಡ್ ಪಡೆಯಲು ಅರ್ಹರು. ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಪಡೆಯಬಹುದು. ಬ್ಯಾಂಗ್ಳೂರ್ 1, ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:30 ಪ್ರಸಾರವಾಗಲಿದೆ ಜಿಲ್ಲಾ ವಾರ್ತಾ ಪತ್ರ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಹಾಯ್ದೋಣಿ ಚಿತ್ರಗೀತೆಗಳು. 7:45 ಕನ್ನಡ ಕವಿಗಳು ಕಂಡ ಅನುಭವ ಮಾತನಾಡುತ್ತಾರೆ ಡಾಕ್ಟರ್ ಗುರುಲಿಂಗ ಕಾಪ್ಸೆ. 9:00 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. ಹಿಂದಿ ಸಾಹಿತ್ಯಕ್ಕೆ ತುಳಸಿದಾಸರ ಕೊಡುಗೆ, ಈ ಕುರಿತು ಮಾತನಾಡುತ್ತಾರೆ ನಾರಾಯಣ ಕುಮಾರ ರಾಯಬಾಗಿ. ಅನಂತರ ನೀತು ಸೇನಿಯವರಿಂದ ಕವನ ವಾಚನ. 9:30 ಕನ್ನಡ ಭಾರತಿ ಹಿರಿಯ ಲೇಖಕ ಅನುವಾದಕ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ ಅವರೊಂದಿಗೆ ಸಂದರ್ಶನ. 10:00 ಚಿತ್ರಗೀತೆ. 10:30 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ.